ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನು ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಕೇವಲ 10%. ಬೀದರ್, ರಾಯಚೂರು ಜಿಲ್ಲೆಗಳಲ್ಲಿ 35, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ 30, ಕೊಪ್ಪಳ ಜಿಲ್ಲೆಯೊಳಗ 55, ಬಳ್ಳಾರಿ ಜಿಲ್ಲೆಯೊಳಗ 75, ಬಾಗಲಕೋಟೆ ಜಿಲ್ಲೆಯೊಳಗ 45, ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 20% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಮತ್ತು ಜೈರಾಬಾದ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಇದನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ತೊಗಲು ಕುಂಪೆಯಾಟ ಶ್ರವಣಕುಮಾರ್ ಸನ್ನಿವೇಶ, ಪ್ರಸ್ತುತಪಡಿಸುವವರು ಶಂಕರ್ ಕಡಬರ್ ಮತ್ತ ಸಂಗಡಿಗರು. ಈಗ ಕೇಳೋಣ ತೊಗಲು ಗೊಂಬೆಯಾಟ ಶ್ರವಣಕುಮಾರ ಸನ್ನಿವೇಶ. ಗಜಮುಖನೇ, ಗಣಪತಿನೇ, ವಿಘ್ನೇಶ್ವರನೇ, ಈ ನಮ್ಮ ತೊಗಲು ಗೊಂಬೆ ಆಟವನ್ನು ಪ್ರಾರಂಭ ಮಾಡುತ್ತೇನೆ ದೇವಾ. ನನಗೆ ಹೊರ ಕೊಟ್ಟು ಕಾಪಾಡಿ ಅಂದು ನೀವು ಪೂಜೆ ಮಾಡಿಕೊಂಡು ಹೋಗಿನಲ್ಲ. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ, ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ. ಶಿಕಾರಿಗೆ ಹೊಂಗಿದಾರು ರಾಜಾ ಪ್ರಹಾರವರು ಕೆಂಪ ಕುದುರಿ ಮಾರುಂಡ ಕುದುರು ಮಹಾರಾಜ್ರಿ ಏನಪ್ಪ ಇವತ್ತಿನ ದಿವಸ ನನಗೆ ಕನಸ ಬಹಳ ಕೆಟ್ಟ ಬಿದ್ದೈತಲ್ಲ ಹೇಳುವಂತವ್ರಾಗ್ರಿ ಇವತ್ ಕನಸಿನ ತಾತ್ಪರ್ಯ ತಿಳಿದ ನನಗೆ ಹೇಳುವಂತವ್ರಾಗಪ್ಪ ಮಹಾರಾಜ್ರಿ ರಾಜ್ರಿ ಈ ಕನಸಿನ ಮಾತು ನನಗೆ ತಿಳಿಯುವುದಿಲ್ಲ ರೀ. ಇದು ನಮ್ಮ ಗುರುಗಳಾದ ವಶಿಷ್ಠ ಗುರುಗಳಿಗೆ ಕರೆಸಿ ಈ ಅಸಿಸ್ಟ್ ಮುನಿಗಳು ಬಂದು ಹೇಳ್ತಾರ, ಯಾಕಪ್ಪ ದಶರಥ ರಾಜ ನಮ್ಮ ಯಾತಕ್ಕೆ ಕರೆಸಿರಿ ಬರೀ ಅಪ್ಪ, ಇವತ್ ನನ್ನ ಕನಸು ಬಹಳ ಕೆಟ್ಟ ಬಿದ್ದೈತಿ. ಏನ್ ಬಿದ್ದೈತ್ರಿ? ಹಿಂಗ ಒಂದ್ ಹೆಣ್ಣು ಮಗಳ ಜೀವ ಗಂಡು ಮಕ್ಳ ಜೀವ ಕೊಲೆ ಮಾಡಿದ್ದ, ಅದಕ್ಕೆ ನಿಮ್ ಕೇಳ್ಬೇಕಾಗಿತ್ತೆ. ಕೇಳ್ಕಿರಪ್ಪ, ಇದ್ ಮ್ಯಾಲೆ ಕನಸು ನನಗೆ ಗೊತ್ತಾಯ್ತು ಬಿಡು, ನೀ ಹೇಳೋದು ಇವ್ ಕನಸು ಬಹಳ ಸುಮಾರು ಐತಿ. ನೀನು ಈ ಅರಣ್ಯದಲ್ಲಿ ಹೋಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ ಪಕ್ಷಿಗಳನ್ನಾಗ್ಲಿ ಮೃಗ ಜಾತಿಗಳಾಗ್ಲಿ ಹೊಡೆದು ನಿನ್ನ ಬಾಣವನ್ನು ಅಗತ್ಯ ಮಾಡಿಕೊಂಡು ನೀನ್ ಅಭಿವೃದ್ಧಿ ಪಟ್ಟಣಕ್ಕೆ ಬಂದ್ಬಿಡು. ಆ ರೀತಿ ದೊಡ್ಡ ಹಿಂದ ಆತ, ಇಲ್ಲಾದ್ರೆ ಬಹಳ ಕೆಟ್ಟ ಆಗತೈತಿ ನೋಡಪ್ಪ. ನಾಗರ ಸ್ವಾಮಿ ಅವ್ರಿ, ನಾ ಹೋಗಿ ಬರ್ತೀನಿ ಅಂತ ಹೇಳಿ ದಶರಥ ರಾಜ ಅವರು ಬಿಲ್ ಮಾಡಿ ತಗೊಂಡು ಅಯೋಧ್ಯದಲ್ಲಿ ವಾಸ ಮಾಡ್ಬೇಕಂತ ನಡೆದ್ರಪ್ಪ. ಆದ್ರೆ ಬಿಲ್ ಮಾಡಿ ತಕ್ಕೊಂಡು ಸದ್ಯದ ಕೈ ಮೇಲೆ ಬಿಲ್ಲಂತಲೇ ಕಟ್ಟಿ ಪಕ್ಷ ವೈದ್ಯ ಯಾವ್ದು ಸೋಣ ಅವರು ಅರಣ್ಯವಾಸ ತುಂಬಾ ತಿರುಗಾಡಿದ್ರು. ಹೊತ್ತು ಮುಗಿತ ಎಲ್ಲಿ ಅವರಿಗೆ ಸಿಕ್ಕರೆ ದೊರೆಯಲಿಲ್ಲ, ಯಾವ ಮೃಗಾಜಾತ್ರು ಸಿಗಲಿಲ್ಲ. ಹೇಗೆ ಮಾಡಲಿ? ಅಲ್ಲಿ ಒಂದು ಸ್ವಲ್ಪ ಸರಿಪಾಡದಲ್ಲಿ ಒಂದು ಕೆರೆ ಇತ್ತು. ಆ ಕೆರೆ ಮೇಲೆ ಬಿದಿರು ಅಂಟಣೆ ಕಟ್ಟಿ ನಿಂದಿರಬೇಕು. ಇಲ್ಲಿ ಮಿಕ್ಕ ಜಾತಿಗಳು ಬಂದು ನೀರು ಕುಡಿಯಕ್ಕೆ ಬರ್ತಾವ, ಆ ನೀರು ಕಟ್ಟಿ ಹೊಡಿಬೇಕಂತ ಹೇಳಿ ಅಲ್ಲಿ ಕೆರೆ ಮೇಲೆ ಬಿದಿರು ಅಂಟಣೆ ಕಟ್ಟಿ ದಶರಥ ರಾಜ ಅಲ್ಲಿ ಕೂತ್ಕೊಂಡ್ರಪ್ಪ. ಬಿದಿರು ಅಂಟಣೆ ಕಟ್ಟಿ ದಶರಥ ರಾಜ ಬ್ಯಾಟಿ ಕಾಯಿಲೆ ಕೂತ ಈ ಶ್ರಾವಣ ಕುಮಾರ್ ಯಾವ ಪರಿಣಾಮ ಬರ್ತದ ಶಿಕಾರಿ ಶ್ರಾವಣ ಕುಮಾರ ತಾಯಿ ತಂದಿಗೆ ಹೊತ್ಕೊಂಡು ಕಾಶಿಗೆ ಪೂರ್ಕೆ ನಡೆದಿರ್ತಾನೆ. ಅವಾಗಿದ್ದೇನೆ ಶ್ರಾವಣ ಕುಮಾರ ನೋಡಬೇಕು, ಆದ್ರೂ ಶ್ರಾವಣ ಕುಮಾರ್ ಹುಟ್ಟಬೇಕು, ತಾಯಿ ತಂದಿ ಕಣ್ಣುಗಳನ್ನು ಹೋಗ್ಬೇಕು, ಶ್ರಾವಣ ಸಾಯ್ಬೇಕು, ತಾಯಿ ತಂದೆ ಕಣ್ಣುಗಳನ್ನು ಬರಬೇಕು. ಆಗ ಶ್ರಾವಣ ಕುಮಾರ ಹುಟ್ಟಿದಾನೆ, ತಾಯಿ ತಂದೆ ಕಣ್ಣುಗಳನ್ನು ಹೋಗ್ಯವ. ಈಗ ಬಂಗಾರ ಕಾವಡಿನ ಮಾಡಿ ಶ್ರಾವಣ ಕುಮಾರ್ ಕಾಶಿಗೆ ಯಾವ ಪರಿಣಾಮ ಹೋಗ್ತೋಣ. ಆಗ ಶ್ರಾವಣ ಕುಮಾರ ಕಾವಡಿಯನ್ನು ಹೊತ್ತುಕೊಂಡು ಹೋಗೋ ಸಮಯದಲ್ಲಿ ತಾಯಿ ಏನ್ ಹೇಳ್ತಾಳ, ಮಗನೇ ಶ್ರಾವಣ ಕುಮಾರ ಕಾವಳಿ ಇಳಿಸ್ತಾವಂತವನಪ್ಪ ತೆಳಗ, ಯಾಕಮ್ಮ ತಾಯಿ ಹಾಗೆ ಹೋಗೋಣಲ್ಲ, ಹಂಗೆ ಹೋಗೋಣಲ್ಲ, ಹೋಗಕತ್ತಪ್ಪ ನಮ್ಮ ಬಹು ನೀಡಿಕೆ ಆಗದ, ನಾಳೆಗೆ ಒಣಗ್ಯದ, ಗಂಟ್ಲ ಬತ್ತದ, ನಮಗೆ ಬಹಳ ತ್ರಾಸ ನಡೆದ, ನಮ್ಮ ನೀರು ಕೊಡ್ಸ್ಕೊಂಡು ನಡೆಯಪ್ಪ ನೀರು ಹಾಕೊಂಡು. ಆಹಾ ದೇವ, ಇಲ್ಲಿ ಎಲ್ಲಿ ನೀರ, ಎಲ್ಲಿ ಹಳ್ಳ, ಎಲ್ಲಿ ಎಲ್ಲಿ ಬಾವಿ, ಏನು ಊರ ಇಲ್ಲ, ಏನೂ ಇಲ್ಲ, ಎಲ್ಲಿ ತಂದು ಹಾಕಲಿ ಅಮ್ಮ, ನಾ ಅರಣ್ಯದಲ್ಲಿ ನೀರು ಸಿಗುದಿಲ್ಲ ತಾಯಿ, ಹಾಗೆ ಮುಂದೆ ಮುಂದಕ್ಕೆ ಹೋಗೋಣ, ಮತ್ತೆ ಮುಂದೆ ನೀರು ಸಿಗ್ತಾವ. ಹಾ ಇಲ್ಲಪ್ಪ ಕಾಡಿಗೆ ಹೊತ್ಕೋಬೇಡ, ಏನು ಇಳಿಸಿದ್ರಿ ಇಳಿಸಿಬಿಡು ಅಂತ ನಾವು, ಈಗ ನಮಗೆ ಬಹಳ ನಡಿಕೆ ಆಗಿದೆ ಮಗು, ನಾವು ಈಗ ನಮ್ಮ ಪ್ರಾಣ ಹೋಗುತ್ತ ಹೇಗೆ ಮಾಡ್ತೀವಿ ನೋಡಂತ. ಅಪ್ಪ ಮೊದಲೇ ನಮಗೆ ನೀರಿಗೆ ಬಹು ನೀರಿಗೆ ಐತಿ, ಆದ್ರೂ ನಮ್ಮ ಕಣ್ಣಿನ ಕುರುಳರು ಕಾಲಿನ ಹೇಳೋರು ನಮ್ಮ ರಾತ್ರಿ ಅಷ್ಟೇ ಹಗಲು ಅಷ್ಟೇ ನೀರಿಗೆ ಆಗಿದೆ ಮಗು, ನೀರು ಬಂದು ತಗೊಂಬಾತ್ ಹೇಳೋರು. ಹೇಗೆ ಮಾಡಲಿ ದೇವಾನಂದು ಕಾವಡಿವನ್ನು ಇಳಿಸಿ ಶ್ರಾವಣ ಕುಮಾರ ನೀರಿಗೆ ಹೋಗ್ಬೇಕಂತ ಹೇಳಿ ತಾಯಿ ತಂದಿ ಹೋಗಿ ಕಾಲು ಹಿಡ್ದ ಕೈ ಮೇಲೆ ಕೇಟು ಹೊರಳಿಬಿತ್ತು. ಅವಸ ಕಾಣೋ ಮಗನೇ ಕೂಲಿ ಬಾಯಿಗೆ ಸಿಕ್ಕಿ, ಕರಡಿ ಬಾಯಿಗೆ ಸಿಕ್ಕಿಯಪ್ಪ ಶ್ರಾವಣ ಕುಮಾರ, ಬಾಯಿ ಹುಷಾರಿಂದ ಹೋಗಿ ಬರೋಂತನಾಗಪ್ಪ, ಹೋಗಿ ಬಾ. ಆಗ ಶ್ರಾವಣ ಕುಮಾರ ಮುಂದೆ ಮುಂದಕ್ಕೆ ನಡೆದ, ಮುಂದೆ ಮುಂದಕ್ಕೆ ನಡೆದ, ಎಲ್ಲಿ ನೀರು ದೊರೆಯಲು, ಹೀಗೆ ಹೋದ್ರೆ ನೀರು ಸಿಗುವುದಿಲ್ಲ ಅಂತ ಹೇಳಿ ಒಂದು ದೊಡ್ಡ ಕಲ್ಲು ಇತ್ತು, ಆ ಕಲ್ಲಿ ಮೇಲೆ ಕೂತು ಸಪ್ಲ ಕೇಳ್ಕತ್ತ. ಏ ಸಪ್ಲ ಕೇಳ್ತಾರ, ಕಪ್ಪಿಗಳು ಎಲ್ಲಿ ಟ್ರಾವ್ ಟ್ರಾವ್ ಅಂತ ಅಂಗಡಿಸ್ತಾವ, ಅಲ್ಲಿ ನೀರು ಇರ್ತಾವ ಅಂತ ಹೇಳಿ ನಡೆದ. ಶ್ರಾವಣ ಕುಮಾರ ಹೊಂಚಿದಲ್ಲ ತಾಯಿ ತಂದಿರ ಕಾಲ ಆಡ್ಸ್ಕೋತಿ ನಡೆದ, ಒಂದು ಸಣ್ಣ ಸರು ಸಿಕ್ತು, ಆ ಸರು ಹಾದಿಯಲ್ಲಿ ಹೋಗಿಬಿಡುವಾಗ ಮುಂದೆ ನಿಂತು ಸದ್ರು ಬೇಕೆರಿಯಿತು, ಕಪ್ಪಿಗಳು ಟ್ರಾಮ್ ಟ್ರಾಮ್ ಅಂತ ಅಂಗ್ಲಾಸಲ್ಲಿ ಕತ್ತಿವು. ಆಹಾ ದೇವ, ಕಪ್ಪಿಗಳು ಅಂಗ್ಲಾಸ್ತಾವ, ಅಲ್ಲಿ ಮುಖ್ಯ ನೀರಿದ್ದಾವ ಅಂತ ಹೇಳಿ ಹೋಗಿ ನೋಡ್ತಾ ಇದ್ದಾನೆ. ಒಡ್ಡೆ ಏರಿ ಸಾಕಷ್ಟು ನೀರ, ಆ ಪ್ರಂಪಾರ ನೀರ, ಶ್ರಾವಣ ಕುಮಾರ ಹರ್ಷ ಆದ್ರಪ್ಪ ಎಷ್ಟು ನೀರ, ಏನ್ ಸುದ್ದಿ, ನಮ್ಮ ತಾಯಿ ತಂದೆಗೆ ಎಂತ ಪುಣ್ಯ ಮಾಡ್ರಪ್ಪ, ನೀರು ಸಿಕ್ಕೋಲ್ಲ. ದೇವ ನಾರಾಯಣ ಕೈ ಒಳಗಿನ ಗೆಂಡಿ ಮನು ತಕ್ಕೊಂಡು ಆ ನೀರ ಒಳಗೆ ನಿಂತು ಒಂದ್ ಗೆಂಡಿ ಬುಡು ಬಿಡು ತುಂಬರಾಗ ಆವಾಜ್ ಆಯ್ತು, ಗೆಂಡಿ ಬುಡು ಬಿಡು ಅದು ದಸರಾ ರಾಜ ಹೆಸರ. ದಸರಾ ರಾಜ ಹೆಸರಾಗಿ ಮಿಕ್ಕ ಜಾತಿಗಳು ಬಂದು ನೀರು ಕುಡಿಯಕತ್ತವ, ಇನ್ನು ಬಿಡಬಾರ್ದು ಬಗ್ಗೆ ಹೇಳಿ ಬಾಯಿ ಬಿಟ್ಟ ಹರಿ ನಾರಾಯಣ ಒಂದು ಬಾಣಿ ಬಿಟ್ಟ ಬಾಣ ಗಗನಕ್ಕೆ ಹಾರಿ ಬಿಡ್ತು, ಗಗನಕ್ಕೆ ಹಾರಿ ಬಿಡ್ತು ಬಾಣ, ರಾಮೋ ರಾಮ ಶ್ರೀರಾಮ ಒಂದು ಬಾಣ ಆವಾಜ್ ಕೊಡ್ತು ಆಕಾಶ ಒಳಗೆ. ಹೌದು ನೀವು ಶ್ರಾವಣ ಅಂತ ರಾಮ್ ಹುಟ್ಟಿಲ್ಲ, ರಾಮ್ ಬೆಳೆದಿಲ್ಲ, ರಾಮ್ ಅಂದ್ರೆ ಏನು, ಆಕಾಶವಾಣಿ ಒಳಗೆ ಹೆಂಗ ಗದ್ರಸ್ತ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡ. ಆ ಬಾಣ ಬಂದು ಶ್ರಾವಣ ಕುಮಾರ್ಗೆ ಎಲೆಯಾಗ ಬಿಡಿತು ಬಾಣ, ಭೂಮಿಗೆ ಎರಡು ಗಜ, ಮ್ಯಾಲ ಒಂದು ಗಜ ತಿರುಗತ್ತ ಶ್ರಾವಣ ಕುಮಾರ. ಶ್ರವಣ್ ಕುಮಾರ ಕುಂಬರಟ್ಟಿಗೆ ಪ್ರಕಾರ ಕತ್ತ ಈಗ ದಸರಾಜ ಹೋಗಿಲ್ಲ ಬಾಣ ಚುರಿ ಬರಲಿಲ್ಲ ಎಂದು ದಸರಾಜ ಕಾಲ್ನಡಿಗಳು ಯಾವ ಪರಲಿ ಬರ್ತದೋಣ ಬಂದ ಚಂದ್ರನ ಬೆಳಕ ಆ ಪ್ರಕಾರ ಮಗನ ಬೆಳಗ್ಗೆ ಬಿದ್ದಿತ್ತು. ಅಪ್ಪ ಯಾರ ರಾಜನ ಮಗ ನೀನು, ಯಾ ಪಂಡಿತರ ಸುಬೇದ ಮಗ ಅಪ್ಪ ಏನು ನಿನ್ಗ, ನಾನು ಇಂತ ಪಾಯಪುಷ್ಟ ಮನುಷ್ಯ, ನಾನು ನಿನ್ ಕೊಲೆ ಮಾಡನಲ್ಲ, ನಾನು ನಾ ಎಂತ ಪಾಯಪುಷ್ಟ, ನೀ ದಾರಿ ಇದ್ಯಪ್ಪ. ಅಪ್ಪ ನಾನು ದಶರಥ ರಾಜ ಇದ್ದೀನಲ್ಲ, ದಶರಥ ರಾಜ ಶ್ರೇಷ್ಠವಾಯ್ತು, ಬಹಳ ಶುಭ ಆಯ್ತು, ನಾನು ಸ್ವಾತಂತ್ರ ಮಾವನಿ ಇದ್ದೀಯಲ್ಲ, ಈಗ ಅಲ್ಲಿ ನಮ್ ತಾಯಿ ತಂದಿ ನೀರ್ ನಿಲ್ಲ ಅಂತ ಅಂಗ್ಲಸರ ಕತ್ತಾರೆ, ಕಂಚಿನ ಮಳಿಗೆ ಕಾವ್ರು ಕಟ್ಟಿ ಬಂದಿನಿ, ಈ ನೀರವನ್ನು ಚಳಿ ಪುರಾ ನೀರ್ ಒಯ್ದು ನಮ್ ತಾಯಿ ತಂದಿ ಕುಡ್ಸರಿ, ಕೋಟಿ ಪುಣ್ಯ ಮುಡ್ತು ಮಾತು ಹೋಗಂತವನಾಗು. ಆಗ ದಸರಾಜ ಮಾಡುವ ಆ ಗಿಂಡಿ ತಕ್ಕೊಂಡು ಹೊಸ ಶೀತಲನ್ನು ತಕ್ಕೊಂಡು ಈಗ ತಾಯಿ ತಂದಿ ನೀರ್ ಕುಡ್ಸಲು ಯಾವ ಪರ್ಲಿ ಹೊತ್ತೋಣ. ರಾಜ್ಯವರು ಆ ಗಿಂಡಿಯವನ್ನ ತಕ್ಕೊಂಡು ನೀರ್ ತುಂಬಿಕೊಂಡು ತಾಯಿ ತಂದೆ ಹತ್ರ ಬರ್ಲಿಕ್ಕೆ ಹತ್ರು, ಶ್ರಾವಣ ಕುಮಾರ್ ತಾಯಿ ತಂದೆ ಹತ್ರ ಬರ್ಲಿಕ್ಕೆ ಹತ್ರು, ಬರುವ ವಾಲಯದಲ್ಲಿ ಕಾಲಗೆ ತಪ್ಪಲ ತಡಿ ಕಲ್ಲುಗಳನ್ನು ಚಲೆ ಪಿಲೆ ಚಲೆ ಪಿಲೆ ಆವಾಜ್ ಆಗ್ಲಿಕ್ಕತ್ತು. ಆಗ ತಾಯಿ ಹೇಳ್ತಾಳು, ಮಗು ಶ್ರಾವಣ ಕುಮಾರ್ ಹೊಂಟಿದೆಪ್ಪ ನೀರ್ ತಕ್ಕೊಂಡು, ಸಾವಕಾಶವಾ ಸಾವಕಾಶವಾ ಸಾವಕಾಶವಾರು ಸಾವಕಾಶವಾರುವ ಮಗನೇ, ಎಡಿ ಬಿದ್ದು ನೀರ್ ಚಲ್ಕೊಂಡಿ ಕಲ್ತು ಪಡ್ಕೊಂಡು ನೀರ್ ಚಲ್ಕೊಂಡಪ್ಪ ಸಾವಕಾಶವಾರ ಶ್ರಾವಣ ಕುಮಾರ. ಆಹಾಹಾ ದೇವ ನಾರಾಯಣ ಹೇಗೆ ಮಾಡಲಿ, ಇದು ಮಗನ ದಾರಿ ಕೇಳ್ತಾರ, ನಾ ಏನಂತ ಹೇಳಲಿ ಅವರನ್ನ, ಏನ್ ಮಾಡಲಿ. ದಸರಾಜ ಕಾಸ ತೆರಗಪ್ಪ ನಾ ಮಾತಾಡಿಸಬಾರ್ದು, ಮುಕಡ್ಲೇ ನೀರ್ ಕುಡಿಸ್ಬೇಕಂತೇಳಿ ದಸರಥ ರಾಜ ಅವರು ಆ ಗಿಂಡಿ ತಂದಿ ಮಾರಿ ಹಾಸ್ತಾರಪ್ಪ, ಸವಳ ತಾಯಿ ಮಾರಿ ಹಾಸ್ತಾರ. ದಾರ ತಮ್ಮ ಮುಕಡ್ಲೆ ನೀರ್ ಕುಡಿಸ್ತಾವ, ನನ್ನ ಮಗ ಬಂದ್ರೆ ಕಾಮ ಕಸ್ತೂರಿ ವಾಸ ಬರ್ತೈತಿ, ನೀ ಹೆಣ್ಣಿನ ಮೇಲೆ ಪುರುಷ ಕಾಣುತ್ತಪ್ಪ, ನೀ ದಾರಿ ಇದ್ದಿ. ಅಮ್ಮ ತಾಯಿ ನಾನು ದಶರಥ ರಾಜ ಇದ್ದೀನಲ್ಲ, ದಶರಥ ರಾಜ ನೀ ಇಲ್ಲಾಕು, ನಿನ್ ದೇಶಲ್ಲಿ ನಿನ್ನ ಪಟ್ಟಣಿಯಲ್ಲಿ ನೀ ಇಲ್ಲಾಕ, ನನ್ನ ಮಗ ಎಲ್ಲ ಶ್ರಾವಣ ಕುಮಾರ. ಹಾ ಏನ್ ಗಾಬರಿಸ್ಬೇಡ್ರಿ, ನಿಮ್ ಮಗ ಬಂದನ ನನ್ನ ಹತ್ರ ಹಣ ಅಲ್ಲಿ ದಂಡ ದರ್ಭ ತೆರೆ ಮೇಲೆ ಇಳಿಸಿಕೊಂಡಿನಿ, ಆ ದಂಡ ದರ್ಭ ನೋಡ್ಕೊಂಡು ಕೂತಾನೆ, ಅಲ್ಲಿ ಕಾಲಿ ಗುರುಳಿ ಬಂದವ ಪರಿಗಳು ನೋವಾಗ್ಯವ, ನಾ ನೀರ್ ತಗೊಂಡ್ ಹೋದ್ರೆ ಮಕ್ಕಳ ಕುಡಿಸಿ ಬರ್ತೇನೆ ಚಳಿ, ನಾ ಬಂದಿನ ತಾಯಿ ನೀರ್ ಕುಡಿಯವಂತವ್ರಾಗ್ರಿ. ಆ ಸುಳ್ಳಾಡಿ ಬಿಡ ದಸರಾಜ, ಹಾವಿಗಳನ್ನಾಗಿ ಉಡುಕೆಗಳನ್ನಾಗಿ ನಾಲ್ಗೆ ಎರಡ್ ಸಾವಿರ ನೀ ಸುಳ್ಳಾಡಿ ಬೇಡ ಖರೇ. ಹೌದು ಹೌದು ಸುಳ್ಳಾಡಿ ಬೇಡ ಅಂತ ತಾಯಿ, ಸುಳ್ಳಾಡಂಗ ಖರೇನೆ ಮಾತಾಡ್ತೀನಿ, ನಿಮ್ ಮಗ ಒಂದ್ ಗಾನ ಮಾಡ್ಕೋದ್ ಬರ್ಲಿಲ್ಲ, ಒಂದ್ ದಸರಾ ಮಾಡ್ಕೋದ್ ಬರ್ಲಿಲ್ಲ, ಒಂದ್ ಏನು ಮಾತಾಡ್ಕೋದ್ ಬರ್ಲಿಲ್ಲ, ಹಾಗೆ ಬಂದ ಬಂದ ಕೂಳಿ ನೀರ್ ತುಂಬಿಕೊಳ್ತಾನೆ ಮುಕಾಟ್ಲಿ, ಆ ಮಿಕ್ಕಿಜಾತಿಗಳು ಬಂದವ ಅಂತೇಳಿ ಬುಡು ಬುಡು ಆವಾಜ ಮೇಲೆ ಬಾಣಿ ಬಿಟ್ಟಿನಿ, ಕಾಲಿಗೆ ಬಾಣಿ ಬಡದ ಅವನ ಸತ್ತಿಲ್ಲ ಇವಂತ, ನಿಮ್ ಕರ್ಕೊಂಡು ಹೋದಿನ ತಾಯಿ, ನೀವ್ ಅಳಿಸ್ಬೇಡ್ರಿ. ಆಗ ದಸರಾಜ ಹೇಳಿದ್ರೆ ತಾಯಿ ತಂದಿ ಕಳೆದ ಅಪ್ಪ ನಮ್ಮ ಮಗ ಎಲ್ಲಿ ಸತ್ತಾನ, ಅಲ್ಲಿ ತಗೊಂಡ್ ನಡ್ರಿಯಪ್ಪ, ತಗೊಂಡ್ ನಡಿಯಪ್ಪ ದಸರಥ ರಾಜ, ನಿನ್ ಕೈ ಜೋಡಿಸ್ತೀನಿ ತಗೊಂಡ್ ನಡಿಯಪ್ಪ, ನಮ್ ಕರ್ಕೊಂಡು ನಡಿ ನಡೆಯುವಂತದಾಗ್ರಿ. ಆ ಕಾವಡಿವನ್ನು ಹೊತ್ತುಕೊಂಡು ದಸರಥ ರಾಜ ಅವರು ಶ್ರಾವಣ ಕುಮಾರ್ ಹಟ್ರು, ಕುಡಿದು ಕೈ ಕೋಲ್ ಮುರಿದ ಮಾಡ್ರ ಶ್ರಾವಣ ಕುಮಾರ್. ರಾಜ್ಯವರು ಶ್ರಾವಣ ಕುಮಾರ್ ಹತ್ರ ಬಂದ್ರು, ನೀರ್ ತಕೊಂಡು ಬಂದ್ರು, ತಾಯಿ ತಂದಿ ಸನಿ ಸನಿ ಬಂದ್ರು, ತಾಯಿ ಸಪ್ಳ ಕೇಳಿ. ಆಗ ದಸರಾಜ ಏನು ತಾಯಿ ತಂದಿ ಬಲಿ, ಈಗ ನೀವು ತಾಯಿ ತಂದಿ ಒಯ್ದ್ರ ಶ್ರಾವಣ ಬಲಿ, ಆದ್ರೂ ಈ ಬಾಯಿ ಸಾಪ್ ಕೊಟ್ರೆ ನನ್ನ ಬಾಯಿ ಸುಟ್ಟು ಸುಡುವುದೇ ಆಗ್ತದೆ ಹೇಳಿ ಕಾವಡಿ ಇಟ್ಟು ಆ ದಸರಾಜ ಬಲಿ ಕಾವಡಿಯವನ್ನು ತಲೆಗಿಟ್ಟು ತಾಯಿ ತಂದೆ ಕಾವಡಿ ಮನೆಗೆ ಶ್ರಾವಣ ಕುಮಾರ್ ಹತ್ರ ಹೋಗಿ ಎದೆ ಮೇಲೆ ಕಾಲ್ಕೊಂಡು ಬಾರಿ ಕಿತ್ತಿ ಬಿಟ್ಟ ಶ್ರಾವಣ ಕುಮಾರ್ ಪ್ರಾಣ ಹೊಂಟ್ವಾಯ್ತು. ದಶರಥ ರಾಜ ಅವರು ಹಂಗೆ ಕಾವಡಿ ಅಂತಂದು ಮನೆಗಟ್ರು. ಆಗ ಮಾರಿ ಮುಂದೆ ಇಟ್ಟಾಗೆ ಶ್ರಾವಣ ಕುಮಾರ್ ಸಾಯ್ಬೇಕು, ತಾಯಿ ತಂದ್ರೆ ಕಣ್ಣುಗಳನ್ನ ಬರೀಬೇಕಂತ ಹಿಂಗೆ ಲಿಖಿತ ಬರೆದಿತ್ತು. ಶ್ರಾವಣ ಸತ್ಯದ್ದ ತಾಯಿ ತಂದ್ರೆ ಕಣ್ಣುಗಳನ್ನು ಪಕ್ಕದ ತೆರೆದು ಬಿಟ್ಟು ದಶರಥ ರಾಜ ಅವರು, ತಾಯಮ್ಮ ಏಕೆ ದುಃಖ ಮಾಡುತ್ತೀರಿ, ದುಃಖ ಮಾಡಬೇಡ್ರಿ, ನಿಮ್ಮನ್ನು ಕರ್ಕೊಂಡು ನನ್ನ ಮನೆ ರಾಜವಾಡಿಗೆ ಬೈತೀನಿ, ದುಃಖ ಮಂತ್ರಿ ಕೂಡಿಸಿ ನಿಮ್ಗೆ ತೊಟ್ಟಲು ಕೂಗ್ಲಿಕ್ಕೆ ಹಚ್ತೀನಿ, ನಿಮ್ಮ ರಾಜವಾಡಿಯಲ್ಲಿ ಇರ್ತೀನಿ, ಒಂದು ಬಿಟ್ಟು ಎರಡು ತೊತ್ತಗಳು ನಿಮ್ಗೆ ಕೈಯಾಗಿ ಕೊಡ್ತೀನಿ ತಾಯಿ, ನಿಮ್ಗೆ ಸೇವಾ ಮಾಡಲಿಕ್ಕೆ ಏನು ಕಾಳಜಿ ಮಾಡಬೇಡ್ರಿ. ಅಪ್ಪ ನಾವು ಇರೋರು ಯಾರ ಸಲುವಾಗಿ, ನಾವು ಬರೋರು ಯಾರ ಸಲುವಾಗಿ, ನಮ್ಮ ಮಗಲ್ ಸತ್ತರ ತೊಗೊಂಡಿಪ್ಪ ನಾವು ಬರ್ತೀವಿ ಅಲ್ಲಿಗೆ ಬರ್ತೀವಿ, ನಾ ಬರೋದಿಲ್ಲಪ್ಪ, ನಮ್ಮ ಮಗನಿಗೆ ನಮ್ಗೆ ಕಿತ್ತ ಕೊಡುವಂತವ್ರಾಗ್ರಿ. ಬೇಡಪ್ಪ ದಶರಥ ರಾಜ, ನೀನು ರಾಜವಾಡಿಗೆ ಬೆಂಕಿ ಹಾತಲಿ, ನೀನು ತುಗಾ ಮಂತ್ರಿಗೆ ಬೆಂಕಿ ಹಾತಲಿ, ಹಂಗೆ ಹೋಗ್ಲಿಪ್ಪ, ನಮ್ಗೆ ಏನು ಬೇಕಾಗಿಲ್ಲ, ನಮ್ಗೆ ಕಿತ್ತ ಕೊಡುವಂತ ನಾವು ತಾಯಿ ಕಿತ್ತ ಕೊಡ್ತೀವಿ, ಸತ್ತವ್ರಿಗೆ ಯಾರು ಕಿತ್ತ ಕೊಡ್ತಾರ, ಮತ್ತು ಜೀವದಿದ್ದವ್ರಿಗೆ ಕಿತ್ತ ಕೊಡಬಾರ್ದು, ಜೀವದಿದ್ದ ಕಿತ್ತ ಕೊಡಬಾರ್ದು ತಾಯಿ, ನೀವು ಹೇಳಿ ನಿಮ್ಮ ಸೇವಾ ಮಾಡ್ತೀನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಶ್ರಾವಣ ಕುಮಾರ್ ತೀರ್ಕೊಂಡನ, ಶ್ರಾವಣ ಕುಮಾರ್ ತೀರ್ಕೊಂಡನ, ನಿಮ್ಗೆ ಕಿತ್ತ ಕೊಟ್ಟು ಹೋಗ್ಬಿಡೋಣ ಶ್ರಾವಣ ಕುಮಾರ್ಗೆ. ಆಗ ದಶರಥ ರಾಜ ಅವರು ಸಿರಿಗಣ ಕಟ್ಟಿಗೆ ತಂದು ಅವ್ರು ಶ್ರಾವಣ ಕುಮಾರ್ಗೆ ಅಲ್ಲಿ ಧರ ಮಾಡಿ ಕಿತ್ತ ಕೊಟ್ಟು ಕಿತ್ತ ಕೊಟ್ಟಂತಾರ. ಈಗ ದಶರಾಜ ನನ್ನ ಮಗ ಸತ್ತನ, ನಾವು ಮಗನ ಮಗತಿಯಲ್ಲಿ ನಮ್ಮ ಮಗ ಮಗತಿ ಪ್ರಾಣ ಬಿಟ್ಟಿದೆವು, ನೀನು ನೀ ಸತ್ತ ಮುಂದೆ ನೀನು ರಾಮ್ ನಿನ್ ಮಗ ಮಗತಿ ನೀನು ಈಗ ಪ್ರಾಣ ಕೊಡೋಕೆ ಸಾಕಪ್ಪ. ಆಗ ತಾಯಿ ತಂದ್ರು ಶ್ರಾಪ ಕೊಟ್ರು, ಶ್ರಾವಣ ಕುಮಾರ ಮಗನ ಮೇಲೆ ನೀವು ಹ್ಯಾಂಗ ನೀವು ತಪಾಕ್ಷರಿ ಮಾರಿ ನೀವು ಮಗ ಮಗ ಅಂತ ನಾವು ಹ್ಯಾಂಗ ನಾವು ನೆಲ ಹಿಡಿದಿದ್ದೀವಿ, ಅದರಂತೆ ನೀನು ನೆಲ ಹಿಡಿದು ಮಗ ಮಗ ಅಂತ ರಾಮದೇವ್ರ ರಾಮದೇವ್ರ ಅಂತ ಸತ್ತು ಹೋಗಪ್ಪ, ನೀನು ಕಳಸಾಗಿ ಹೋಗು ಅಂತ ಹೇಳಿ ಸಾಪ್ ಕೊಟ್ಟು ಬಿಟ್ರಪ್ಪ. ಅಲ್ಲಿ ದಶರಾಜ ಜೀವನಿದ್ದವರಿಗೆ ಸತ್ತವ್ರಿಗೆ ಕೆಲಸ ಕೊಟ್ಟು, ಆದ್ರೆ ಶ್ರಾವಣ ಕುಮಾರ ಸಂತ ಇಲ್ಲಿಗೆ ಮುಗಿತು. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ ಮಂಗಲಂ ಜಯ ಮಂಗಲಂ ಜಯ ಜಯ ಗೌರಿ ಗಂಗಾಧರನಿಗೆ ಕಂಠಗೆ ನಿಗಮ ಗೋಚರನಿಗೆ ನೀಲ ಕಂಠಗೆ ನಿಗಮ ಗೋಚರನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭ ಜಯ ಗೌರಿ ಗಂಗಾಧರನಿಗೆ ಮಂಗಲಂ ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಇಲ್ಲಿ ತನಕ ಶ್ರವಣ ಕುಮಾರ ಸನ್ನಿವೇಶ ಕುರಿತ ತೊಗಲು ಗೊಂಬೆ ಆಟ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶಂಕರ್ ಕಟಬರ ಮತ್ತ ಸಂಗಡಿಗರು. ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೃಷಿ ಹಾಡುಗಳನ್ನು ಕೇಳೋಣಂತ.